ಪ್ರಕರಣ ಹಿಂಪಡೆದ ಸಭಾಧ್ಯಕ್ಷ ಯುಟಿ ಖಾದರ್. ಒಳ ಮೀಸಲಾತಿ ಇತ್ಯರ್ಥವಾಗದೆ ಖಾಲಿ ಹುದ್ದೆಗಳ ಭರ್ತಿ ಇಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದಿನಿಂದ ವ್ಯಾಪಕ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ನಮ್ಮ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಎರಡು ವಿಶೇಷವಾದಂತಹ ಸಂದರ್ಶನಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಭತ್ತದ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಮೊದಲಿಗೆ ಪ್ರಸಾರವಾಗುತ್ತೆ. ನಂತರ ವಿಶೇಷ ಹಲಸಿನ ತಳಿಯ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ಶಿವೇಗೌಡ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಬನ್ನಿ ಈಗ ಮೊದಲಿಗೆ ಕೇಳೋಣ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ಆಹಾರ ಪದಾರ್ಥದ ಬೆಳೆ ಅಂತ ಹೇಳಿದರೆ ಅದು ಭತ್ತದ ಬೆಳೆ. ನಮ್ಮ ನೆರೆಹೊರೆಯ ಜಿಲ್ಲೆಗಳಾದಂತಹ ಕೊಡಗು, ಚಿಕ್ಕಮಗಳೂರು ಭಾಗದಲ್ಲಿಯೂ ಕೂಡ ಹೆಚ್ಚು ಪ್ರಮಾಣದಲ್ಲಿ ಈ ಭತ್ತವನ್ನು ಬೆಳೆಯಲಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಈ ಭತ್ತದ ಬೆಳೆ ಅನ್ನುವಂಥದ್ದು ಸ್ವಲ್ಪ ದುಬಾರಿಯಾದಂತಹ ಬೆಳೆ, ಮತ್ತು ಕೃಷಿ ಕಾರ್ಮಿಕರು ನಮಗೆ ದೊರಕೋದಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಅನೇಕರು ಭತ್ತವನ್ನು ಬೆಳೆಯುವಂಥದ್ದನ್ನು ಕೈಬಿಟ್ಟಿದ್ದಾರೆ. ಆದರೂ ಕೂಡ ನಮಗೆ ಹೊಟ್ಟೆಯನ್ನು ತುಂಬಿಸಿಕೊಳ್ಳಲಿಕ್ಕೆ ಭತ್ತ, ರಾಗಿ ಮತ್ತು ಬೇಳೆಕಾಳುಗಳಂತಹ ಪದಾರ್ಥಗಳು ಅತ್ಯಗತ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಕೂಡ ಈ ಆಹಾರದ ಬೆಳೆಗಳನ್ನು ಬೆಳೆದುಕೊಳ್ಬೇಕು. ಈ ಭತ್ತಕ್ಕೆ ಸಂಬಂಧಪಟ್ಟ ಹಾಗೆ ಸುಧಾರಿತವಾದಂತಹ ಬೇಸಾಯ ಕ್ರಮಗಳು ಏನಿದ್ದಾವೆ, ಸುಧಾರಿತವಾದಂತಹ ತಳಿಗಳು ಯಾವಿದ್ದಾವೆ, ಭತ್ತದ ಬೇಸಾಯವನ್ನು ಮಾಡುವಂಥದ್ದು ಹೇಗೆ, ಈಗ ಮಾಡ್ತಾ ಇದ್ರೂ ಕೂಡ ಇದರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಅಥವಾ ಹೆಚ್ಚು ಪ್ರಮಾಣದಲ್ಲಿ ನಾವು ಇಳುವರಿಯನ್ನು ಪಡೆಯುವಂಥದ್ದು ಹೇಗೆ ಅನ್ನುವಂಥದ್ದನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಭತ್ತದ ಸುಧಾರಿತ ಬೇಸಾಯ ಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಪ್ರಸಾದ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭತ್ತವನ್ನು ಮಲೆನಾಡು ಭಾಗದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ನಮ್ಮ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥದ್ದು ಭತ್ತ. ಈ ಕಾರಣದಿಂದಾಗಿ ಈ ಭತ್ತದ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ತಾವು ಇವತ್ತು ವಿವರವಾಗಿ ತಿಳಿಸಿಕೊಡಬೇಕು. ಪ್ರಾರಂಭದಲ್ಲಿ ಈ ಭತ್ತದ ಪರಿಚಯವನ್ನು ಒಂದಷ್ಟು ಮಾಡಿಕೊಡಿ. ಕರ್ನಾಟಕದಲ್ಲಿ ಭತ್ತವನ್ನು ಸಾಧಾರಣ ಒಂದು 14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಮುಖ್ಯವಾಗಿ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಈ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದೀವಿ. ಅದೇ ರೀತಿ ನೀರಾವರಿ ಇರುವ ಜಾಗದಲ್ಲೂ ಈ ಭತ್ತವನ್ನು ಬೆಳೀತಾ ಇದ್ದೀವಿ. ಭತ್ತವು ನಮ್ಮ ರಾಜ್ಯದ ಹಾಗೂ ನಮ್ಮ ಜಿಲ್ಲೆಯ ಮುಖ್ಯ ಬೆಳೆಯಾಗಿದ್ದು ಇದನ್ನು ಬೆಟ್ಟ, ಮಜಲು ಮತ್ತು ಬಯಲು ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಇದಕ್ಕೆ ಮುಖ್ಯವಾಗಿ ಹೇರಳವಾಗಿ ಮಳೆ ಬೇಕು, ಮಳೆಯ ಆಶ್ರಯದಲ್ಲಿ ಬೆಳೆಯುವಂಥ ಬೆಳೆ. ಹಾಗೆ ನೀರಾವರಿ ಸೌಲಭ್ಯ ಇರುವ ಪ್ರದೇಶದಲ್ಲೂ ಭತ್ತವನ್ನು ಬೆಳಿಬಹುದು. ಇತ್ತೀಚಿನ ದಿನಗಳಲ್ಲಿ ರೈತರು ವಾಣಿಜ್ಯ ಬೆಳೆಗಳನ್ನು ಜಾಸ್ತಿ ಬೆಳೆಯೋದ್ರಿಂದ ಭತ್ತದ ಪ್ರದೇಶವು ಕಡಿಮೆ ಆಗ್ತಾ ಇದೆ, ಭತ್ತದ ಇಳುವರಿಯಲ್ಲಿ ಕೂಡ ಇಳಿಮುಖವಾಗಿರೋದನ್ನು ನಾವು ಕಂಡುಕೊಳ್ತಾ ಇದ್ವಿ. ಇದಕ್ಕೆ ಮುಖ್ಯವಾಗಿ ನಮ್ಮ ಬೇಸಾಯ ಪದ್ಧತಿ ಇರ್ಬೋದು, ಅದೇ ರೀತಿ ಇದಕ್ಕೆ ಬರುವ ಮುಖ್ಯವಾದ ರೋಗ ಮತ್ತು ಕೀಟಗಳ ಹಾವಳಿ ಆದರೂ ಆಗಿರ್ಬೋದು. ಈ ಮಲೆನಾಡಿಗೆ ಅಥವಾ ನಮ್ಮ ಭಾಗಕ್ಕೆ ಸೂಕ್ತವಾದಂತಹ ತಳಿಗಳ ಪರಿಚಯವನ್ನು ಮಾಡಿಕೊಡಿ. ಈ ಭಾಗಕ್ಕೆ ಮುಖ್ಯವಾಗಿ ಸೂಕ್ತವಾದ ಅಧಿಕ ಇಳುವರಿ ನೀಡುವ ಭತ್ತ ತಳಿಗಳೆಂದರೆ ಇಂಟಾನ್. ಇದರ ಅವಧಿ 160-170 ದಿವಸ ಇರ್ತದೆ. ಸಾಧಾರಣ 90-100 ಸೆಂಟಿಮೀಟರ್ ಎತ್ತರ ಬೆಳೀತದೆ. ಇದು ಮುಖ್ಯವಾಗಿ ತಗ್ಗಿನ ಗದ್ದೆಗಳಿಗೆ ಸೂಕ್ತವಾದ ತಳಿ. ಹಾಗೂ ಬಿಳಿ ಅಕ್ಕಿಯನ್ನು ಇದು ಕೊಡ್ತದೆ ಹಾಗೂ ಮಧ್ಯಮ ಉದ್ದವಾಗಿರ್ತದೆ. ಇದರ ಇಳುವರಿ ಸಾಧಾರಣ 40-50 ಕ್ವಿಂಟಲ್ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು ಪಡಿಬೋದು. ಅದೇ ರೀತಿ IET 7191 ಅಂತ ಒಂದು ತಳಿ ಇದೆ. ಇದು 150-155 ದಿನಗಳು ಬೇಕು. ಇದರ ಎತ್ತರ ಸಾಧಾರಣವಾಗಿ 75-80 ಸೆಂಟಿಮೀಟರ್ ಇರ್ತದೆ. ಇದು ರೋಗ ನಿರೋಧಕ ಶಕ್ತಿ ಇರ್ತದೆ ಹಾಗೂ ಮಧ್ಯಮ ದಪ್ಪ ಹಾಗೂ ಬಿಳಿ ಅಕ್ಕಿ ಇದರ ಒಂದು ಗುಣಧರ್ಮ. ಹಾಗೆ ಮಧ್ಯದ ಗದ್ದೆಗಳಿಗೆ ಸೂಕ್ತ ತಳಿ. ಹಾಗೂ 50-55 ಕ್ವಿಂಟಲ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಪಡಿಬೋದು. ಅದೇ ರೀತಿ KHP 5, ಇದು 150 ದಿನಗಳು, ಎತ್ತರ ಸುಧಾರಣ 90-100 ಸೆಂಟಿಮೀಟರ್. ಇದು ಬೆಂಕಿ ರೋಗ ನಿರೋಧಕ ಗುಣವನ್ನು ಹೊಂದಿದೆ. ಮಧ್ಯಮ ದಪ್ಪ ಮತ್ತು ಮಕ್ಕಿ ಗದ್ದೆಗಳಿಗೆ ಹಾಗೂ ಕೂರಿಗೆ ಬಿತ್ತನೆಗೆ ಇದು ಸೂಕ್ತವಾದ ತಳಿಯಾಗಿದೆ. ಹಾಗೂ ಇಳುವರಿ 40-45 ಕ್ವಿಂಟಲ್ ಪಡಿಬೋದು. ಅದೇ ರೀತಿ ಮುಖ್ಯವಾದಂದರೆ ತುಂಗ IET 13901, ಇದು 130-135 ದಿನಗಳಲ್ಲಿ ಬೆಳಿಬೋದು. ಇದು ಭತ್ತದ ಬೆಳೆ ಬೆಳಿಲಿಕ್ಕೆ ದಿನಗಳು ಕಡಿಮೆ ಸಾಕಾಗ್ತದೆ. ಇದು ಎತ್ತರನೂ ಕೂಡ ಕಡಿಮೆ ಇದೆ, 90-100 ಸೆಂಟಿಮೀಟರ್ ಎತ್ತರ ಇದೆ. ಹಾಗೂ ಬೆಂಕಿ ರೋಧಕ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಾಗೂ ಇದು ಬಿಳಿ ಅಕ್ಕಿಯನ್ನು ಹೊಂದಿದೆ ಹಾಗೂ ಮಧ್ಯಮ ದಪ್ಪವಾದ ಅಕ್ಕಿ. ಹಾಗೂ ಇದರ ಇಳುವರಿ 50-55 ಕ್ವಿಂಟಲ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ಪಡಿಬೋದು. ಹಾಗೂ ಇದು ಪೂರಿ ಮಾಡಲು ಸಹ ಸೂಕ್ತವಾಗಿದೆ. ಹಾಗೂ KHP 9, ಇದು 120-175 ದಿನಗಳ ತಳಿ. ಇದು ಎತ್ತರ ಸಾಧಾರಣ 100-115 ಸೆಂಟಿಮೀಟರ್. ಬೆಂಕಿ ರೋಗ ಬಾಧೆಯನ್ನು ತಡ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಹಾಗೂ ಮಧ್ಯಮ ದಪ್ಪ ಇರ್ತದೆ, ಬಿಳಿ ಅಕ್ಕಿ ಹಾಗೂ ತಗ್ಗಿನ ಗದ್ದೆಗಳಿಗೆ ಸೂಕ್ತವಾದ ಒಂದು ತಳಿ. ಇಳುವರಿ 50-55 ಕ್ವಿಂಟಲ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಪಡಿಬೋದು. ಅದೇ KHP 11 ಅಂತ ಇನ್ನೊಂದು ಇದೆ. ಅದು 130-135 ದಿನಗಳು, ಎತ್ತರ 100-110 ಸೆಂಟಿಮೀಟರ್. ಬೆಂಕಿ ರೋಗ ನಿರೋಧಕ ಗುಣ ಹೊಂದಿದೆ ಹಾಗೂ ಇದು ಮಜಲು ಗದ್ದೆಗಳಿಗೆ ಅಥವಾ ಮಧ್ಯಮ ಗದ್ದೆಗಳಿಗೆ ಸೂಕ್ತವಾದ ತಳಿ. ಹಾಗೂ ಸಣ್ಣ ಅಕ್ಕಿ ಹಾಗೂ ಬಿಳಿ ಅಕ್ಕಿಯನ್ನು ಹೊಂದಿರ್ತದೆ. ಇದರ ಇಳುವರಿ ಸಾಧಾರಣ 50-52 ಕ್ವಿಂಟಲ್ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಪಡಿಬಹುದು. ಭತ್ತವನ್ನ ಬೆಳೆಯುವಂತಹ ಸಂದರ್ಭದಲ್ಲಿ ಮಣ್ಣು ಮತ್ತು ಹವಾಮಾನ ಹೇಗಿದ್ರೆ ಸೂಕ್ತ ಅಂತೀರಿ? ಈಗ ಭತ್ತವನ್ನ ಬೆಳಿಬೇಕಾದ್ರೆ ಇದಕ್ಕೆ ಸಾಕಷ್ಟು ಮಳೆ ಬೀಳೋ ಪ್ರದೇಶ ಇರಬೇಕು. ಹಾಗೂ ವಾತಾವರಣ ಹಾಗೆ ಇದು ಬಿಸಿಲು ಮಳೆ ಈ ರೀತಿ ಇದ್ರೆ ಇದಕ್ಕೆ ರೋಗ ಬಾಧೆ ಜಾಸ್ತಿ ಆಗ್ತದೆ. ಹಾಗೂ ಸಾಕಷ್ಟು ಮಳೆ ಬೀಳೋ ಪ್ರದೇಶದಲ್ಲಿ ಇದನ್ನ ಮುಖ್ಯವಾಗಿ ಬೆಳಿಬಹುದು. ಹಾಗೂ ಈ ಒಂದು ತಳಿಗೆ ಮುಖ್ಯವಾಗಿ ಮಲೆನಾಡು ಭಾಗಕ್ಕೆ ಇದು ಸೂಕ್ತವಾಗಿದೆ. ಹಾಗೂ ಇದಕ್ಕೆ ಮುಖ್ಯವಾಗಿ ಸಾಕಷ್ಟು ನೀರಿನ ಪ್ರಮಾಣ ಬೇಕಾಗ್ತದೆ. ಹಾಗೂ ಇದನ್ನ ಬೇರೆ ಪ್ರದೇಶದಲ್ಲಿ ಏರುಮಡಿಯಲ್ಲೂ ಬೆಳೆಯುವಂತ ಪದ್ಧತಿ ಇದೆ. ಹಾಗೂ ಕೂರಿಗೆಯಿಂದಲೂ ಇದನ್ನ ಬಿತ್ತುವಂತ ಒಂದು ಪದ್ಧತಿಯಲ್ಲೂ ಇದನ್ನು ಬೆಳಿಬಹುದು. ಈ ಭತ್ತವನ್ನ ಬಿತ್ತನೆ ಮಾಡುವ ಮುನ್ನ ಬೀಜೋಪಚಾರದಿಂದ ನಾವು ಅನೇಕ ಅನುಕೂಲಗಳನ್ನ ಮಾಡಿಕೊಳ್ಬಹುದು. ಭತ್ತಕ್ಕೆ ಏನೆಲ್ಲ ಬೀಜೋಪಚಾರವನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಬಹುದು ಅನ್ನುವಂಥದ್ದನ್ನ ಒಂದಷ್ಟು ತಿಳಿಸ್ಕೊಡಿ. ಈಗ ಮುಖ್ಯವಾಗಿ ಇದಕ್ಕೆ ಜಿಂಕ್ ಸಲ್ಫೇಟ್ ಅಂತ ಒಂದು ಬೀಜೋಪಚಾರವನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಇದನ್ನ 20 kg ಒಂದು ಹೆಕ್ಟರ್ ಪ್ರದೇಶಕ್ಕೆ 3 ಸಾರಿ ಹಾಕಬೇಕಾಗ್ತದೆ. ಅದೇ ರೀತಿ ಬೀಜೋಪಚಾರವನ್ನೇ ತಗೊಂಡ್ರೆ ಇದಕ್ಕೆ ಥೈರಮ್ ಅಥವಾ ಕಾರ್ಬನ್ ಡೈಜಿಮ್ 4 gram ಪ್ರತಿ kg ಬಿತ್ತನೆ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಬೇಕಾಗ್ತದೆ. ಈ ಬೀಜೋಪಚಾರದಿಂದ ಆಗುವ ಉಪಯೋಗಗಳೇನೆಂದರೆ ಬೆಳವಣಿಗೆ ಹಂತದಲ್ಲಿ ಕಂಡುಬರುವ ರೋಗಗಳು ಹಾಗೂ ಕೀಟಗಳನ್ನು ತಡೆಯಬಹುದು. ಹಾಗೂ ಶೇಕಡಾವಾರು ಬಿತ್ತನೆ ಮೊಳಕೆ ಪ್ರಮಾಣ ಉತ್ತಮವಾಗಿರುತ್ತದೆ ಮತ್ತು ಸಸಿಗಳು ಸಮಾನಾಗಿ ಬರುತ್ತದೆ. ಬಲಯುತವಾದ ಮತ್ತು ಆರೋಗ್ಯಕರವಾದ ಸಸಿಗಳು ಬರುತ್ತದೆ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು ಹಾಗೂ ಬೀಜಗಳು ಕೊಳೆಯುವುದು ಅಥವಾ ಸಸಿಗಳು ಸಾಯುವುದಾಗುವುದಿಲ್ಲ ಮತ್ತು ಬೆಳೆಗೆ ಬರುವ ಮುಖ್ಯವಾದ ರೋಗ ಮತ್ತು ಕೀಟಗಳಿಗೆ ಖರ್ಚು ಮಾಡುವ ಹಣ ಉಳಿತದೆ. ಇದರಿಂದಾಗಿ ಬೀಜೋಪಚಾರದಿಂದ ಮಾಡೋದ್ರಿಂದ ಮಣ್ಣಿನಿಂದ ಹರಡುವ ರೋಗಗಳನ್ನು ನಾವು ತಡೆಯಬಹುದು. ಬೀಜೋಪಚಾರದಿಂದ ಆಗುವ ಅಂತ ಇವು ಮುಖ್ಯವಾದ ಉಪಯೋಗಗಳು. ಹೀಗೆ ಬೀಜೋಪಚಾರವನ್ನು ಮಾಡುವ ಮೂಲಕ ನಾವು ಅನೇಕ ಅನುಕೂಲಗಳನ್ನು ಮಾಡಿಕೊಳ್ಬಹುದು. ಅದು ಮೊಳಕೆ ಹೊಡಿತಕ್ಕಂಥ ಪ್ರಮಾಣ ಆಗಿರಬಹುದು, ಮುಂದೆ ಬರತಕ್ಕಂತಹ ರೋಗ ಮತ್ತು ಕೀಟಗಳನ್ನು ತಡೆಯುವಂಥ ಉದ್ದೇಶದಿಂದಲೂ ಕೂಡ ಸಾಕಷ್ಟು ಅನುಕೂಲಗಳನ್ನು ಇದು ಮಾಡಿಕೊಡುತ್ತೆ. ಇನ್ನು ಭತ್ತವನ್ನು ನಾಟಿ ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲ ಯಾವುದು ಮತ್ತು ಈ ಭತ್ತದ ನಾಟಿಯ ವಿಧಾನಗಳು ಯಾವ್ಯಾವು ಅನ್ನುವಂಥದ್ದನ್ನು ತಿಳಿಸ್ಕೊಡಿ. ಈಗ ಮುಖ್ಯವಾಗಿ ಭತ್ತವನ್ನು ಕೂರಿಗೆ ಪದ್ಧತಿಯಲ್ಲಿ ಬೆಳೆಯುವಂಥ ಪದ್ಧತಿಯೂ ಇದೆ. ಕೂರಿಗೆ ಪದ್ಧತಿಯಲ್ಲಿ ಬೆಳೆದ್ರೆ ಮುಖ್ಯವಾಗಿ ನಾವು ಏರು ಪ್ರದೇಶದಲ್ಲಿ ಕೂರಿಗೆ ಪದ್ಧತಿಯಲ್ಲಿ ಬೆಳಿಬಹುದು. ಇದರಲ್ಲಿ ಮುಖ್ಯವಾಗಿ ಕೂರಿಗೆ ಪದ್ಧತಿಯಲ್ಲಿ ಬೆಳಿಬೇಕಾದ್ರೆ ಭತ್ತವನ್ನು ನಾವು ಬಿತ್ತಿಗೆ ಮಾಡಬೇಕು. ಅಲ್ಲಿ ಬಿತ್ತಿಗೆ ಮಾಡ್ತಾ ಹೋಗಬೇಕು. ಆ ಬಿತ್ತಿಗೆ ಮಾಡುವಾಗ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು. ಮುಂಗಾರು ಪೂರ್ವದಲ್ಲಿ ಭೂಮಿ ತಯಾರಿ ಮಾಡಿಕೊಳ್ಬೇಕು ಹಾಗೂ ಮಳೆ ಬಂದ ತಕ್ಷಣವೇ ಅಥವಾ ಮಳೆಗಾಲದ ಪೂರ್ವದಲ್ಲೇ ನಾವು ಕೂರಿಗೆ ಬಿತ್ತನೆಯನ್ನು ಕಂಪ್ಲೀಟ್ ಮಾಡಿ ಮಣ್ಣನ್ನು ಮುಚ್ಚಿ ಬಿಡಬೇಕು ಹಾಗೂ ಮಳೆ ಬಂದ ತಕ್ಷಣ ಕೂರಿಗೆಯಲ್ಲಿ ಬಿತ್ತಿದಂಥ ಭತ್ತ ಮೊಳಕೆ ಒಡೀತದೆ. ಹಾಗೂ ಇದನ್ನು ಮುಖ್ಯವಾಗಿ ಕೆಲವೊಂದು ಪ್ರದೇಶದಲ್ಲಿ ನಾವು ಮುಖ್ಯವಾಗಿ ಮುಂಡುಗೋಡು ಇರ್ಬೋದು ಅಥವಾ ಕೆಲವೊಂದು ಪ್ರದೇಶದಲ್ಲಿ ಈ ಕೂರಿಗೆ ಬಿತ್ತನೆಯನ್ನು ಅವಲಂಬಿಸಿರ್ತೇವೆ. ಇನ್ನು ನಾಟಿ ಮಾಡೋ ಪದ್ಧತಿ ಇದೆ. ನಾಟಿ ಮಾಡೋ ಪದ್ಧತಿಯಲ್ಲಿ ಇದರಲ್ಲಿ ಮುಖ್ಯವಾಗಿ ನಾಟಿ ಮಾಡಲಿಕ್ಕೆ ನಾವು ಸಸಿಮಡಿಯನ್ನು ತಯಾರು ಮಾಡ್ಕೋಬೇಕು. ಸಸಿಮಡಿ ತಯಾರು ಮಾಡ್ಕೊಳ್ಳಿಕ್ಕೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸಾಧಾರಣ 750 ಚದುರ ಮೀಟರ್ ಬೇಕಾಗ್ತದೆ. ಈ ಒಂದು ಸಸಿಮಡಿಯನ್ನು ನಾವು ಸೂಕ್ತ ಕಾಲದಲ್ಲಿ ಬಿತ್ತಿಗೆ ಮಾಡಿ ಅದು ಸಾಧಾರಣ 20-25 ದಿವಸ ಆದಷ್ಟು ಬಂದಾಗ ಆ ನಾಟಿಯನ್ನು ಕಿತ್ತು ಅದನ್ನು ಮುಖ್ಯ ಹೊಲದಲ್ಲಿ ನಾವು ನಾಟಿಯನ್ನು ಪ್ರಾರಂಭ ಮಾಡಬೇಕಾಗ್ತದೆ. ಹಾಗೂ ಇದಕ್ಕೆ ಪೂರ್ವದಲ್ಲಿ ನಾವು ಕೊಟ್ಟಿ ಗೊಬ್ಬರವನ್ನು ಕೊಡೋದಾಗಲಿ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡೋದಾಗಲಿ ಮಾಡಿಕೊಂಡಿರ್ಬೇಕಾಗ್ತದೆ. ಯಾವ ಪ್ರಮಾಣದ ಶಿಫಾರಸನ್ನು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಮತ್ತು ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಶಿಫಾರಸು ಮಾಡಲಾಗಿದೆ, ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಕೊಡಬೇಕಾಗುತ್ತೆ? ಮುಖ್ಯವಾಗಿ ಇದನ್ನು ಪ್ರತಿ ಹೆಕ್ಟರಿಗೆ 10 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ನಾಟಿ ಮಾಡೋ ಪೂರ್ವದಲ್ಲೇ ಇದು ಹೊಲದಲ್ಲಿ ಹಾಕಬೇಕಾಗ್ತದೆ. ಹಾಗೂ ಹಸಿರೆಲೆ ಗೊಬ್ಬರವನ್ನು ಹಾಕೋದಾದರೂ 5 ಟನ್ ಹಸಿರೆಲೆ ಗೊಬ್ಬರವನ್ನಾದರೂ ನಾವು ಪ್ರತಿ ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಕೊಡಬೇಕಾಗ್ತದೆ. ಇದನ್ನು ಕೊಟ್ಟ ಮೇಲೆ ನಾವು ಭೂಮಿ ತಯಾರಿಕಾ ಸಮಯದಲ್ಲಿ ಈ ಗೊಬ್ಬರವನ್ನು ಸಮನಾಗಿ ಭೂಮಿಯಲ್ಲಿ ಹರಡಿ ಇದು ಸರಿಯಾಗಿ ನಾವು ಕೊಳತು ಹೋಗುವಂತೆ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ಬೆಳೆ ನಾಟಿ ಮಾಡುವ ಸಮಯದಲ್ಲಿ ನಮಗೆ ಅದರಿಂದ ಬರುವಂತಹ ಉಪಯೋಗವನ್ನು ಪಡಿಬಹುದು. ಇನ್ನು ಈ ಭತ್ತದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಕಳೆ ಬರುತ್ತೆ, ಈ ಕಳೆ ಮತ್ತು ನೀರನ್ನು ಭತ್ತದಲ್ಲಿ ಹೇಗೆ ನಿರ್ವಹಣೆಯನ್ನು ಮಾಡಬೇಕು? ಕೂರಿಗೆ ಭತ್ತದಲ್ಲಿ ಜಾಸ್ತಿ ಕಳೆಗಳನ್ನು ನೋಡಬಹುದು. ಕೂರಿಗೆಯನ್ನು ಕೈಗೊಂಡಾಗ ಅದರಲ್ಲಿ ಮುಖ್ಯವಾಗಿ ನಾವು ಕಳೆಗಳನ್ನು ತೆಗಿಲಿಕ್ಕೆ ಹೊಡೆತ ಆಪರೇಷನ್ ಅಂತಂದು ಹೇಳ್ತೀವಿ ಅಥವಾ ದಂಡನ್ನು 20-25 ದಿನಗಳಲ್ಲಿ ಭತ್ತದ ಮೇಲೆ ಅದನ್ನು ಪಾಸ್ ಮಾಡಬೇಕು. ಆವಾಗ ಕಳೆಗಳೆಲ್ಲ ಹೋಗ್ತದೆ, ಆದರೆ ಭತ್ತ ಮತ್ತೆ ಮಳೆ ಬಂದ ತಕ್ಷಣ ಎದ್ದು ನಿಲ್ತದೆ ಹಾಗೂ ಭತ್ತದ ಬೆಳವಣಿಗೆ ಪ್ರಾರಂಭ ಆಗ್ತದೆ. ಇದಕ್ಕೆ ಮುಖ್ಯವಾಗಿ ಕಳೆನಾಶಕಗಳನ್ನು ಉಪಯೋಗಿಸ್ಬೋದು. ಕಳೆನಾಶಕ ಉಪಯೋಗಿಸೋದ್ರಿಂದಲೂ ನಾವು ಕಳೆಗಳನ್ನು ಕಂಟ್ರೋಲ್ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಬರುವಂಥ ನೀರಿನ ನಿರ್ವಹಣೆ, ಇದು ಮುಖ್ಯವಾಗಿ ಈ ನೀರಿನ ನಿರ್ವಹಣೆ ಬಹಳ ಮುಖ್ಯವಾಗಿರುತ್ತದೆ. ನಾಟಿ ಮಾಡಿದಾಗ ಸಾಧಾರಣ 2.5-3 ಸೆಂಟಿಮೀಟರ್ ನೀರು ಹಾಗೂ ನಂತರ 5 ಸೆಂಟಿಮೀಟರ್ ನೀರಿನಷ್ಟು ಅದಕ್ಕೆ ಕಾನ್ಸ್ಟೆಂಟಾಗಿ ಕೊಡ್ತಾ ಇರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಕಳೆಗಳ ನಿರ್ವಹಣೆ ಆಗ್ತದೆ. ಹಾಗೂ ಕೂರಿಗೆ ಭತ್ತದಲ್ಲಿ ಎಡೆ ಹೊಡೆಯೋದ್ರ ಮೂಲಕನೂ ನಾವು ಕಳೆಗಳ ನಿಯಂತ್ರಣವನ್ನು ಮಾಡಬಹುದು. ನೀರು ನಿಲ್ಲಿಸುವ ಮೂಲಕವೂ ಕೂಡ ಕಳೆಯ ನಿಯಂತ್ರಣವನ್ನು ಸಮಗ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಬಹುದು. ಮುಖ್ಯವಾಗಿ ನಾಟಿ ಭತ್ತದಲ್ಲಿ ನೀರು ನಿಲ್ಲಿಸೋದ್ರಿಂದ ಕಳೆಗಳು ನಿರ್ವಹಣೆ ಆಗ್ತದೆ. ಆದರೂ ಒಂದ್ಸಾರಿ ಆದರೂ ನಾವು ಕಳೆಗಳನ್ನು ಕೈಯ ಮೂಲಕ ತೆಗೆಯುವುದು 20-25 ದಿವಸ ನಾಟಿ ಮಾಡಿದ್ಮೇಲೆ ಸೂಕ್ತ ಅನ್ನಿಸ್ತದೆ. ಈ ಒಂದು ಭತ್ತದ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮತ್ತು ಎಷ್ಟು ಸಂದರ್ಭಗಳಲ್ಲಿ ಇದನ್ನು ನೀಡಬೇಕು? ಈಗ ಮುಖ್ಯವಾಗಿ ಪೋಷಕಾಂಶಗಳಂದರೆ ಸಾರಜನಕ, ರಂಜಕ, ಪೊಟ್ಯಾಷ್, ಇದು ಮುಖ್ಯವಾಗಿ ಕೊಡಬೇಕಾಗ್ತದೆ. ಇದು ಪ್ರತಿ ಹೆಕ್ಟ್ರಿಗೆ 75 kg ಸಾರಜನಕ, 75 kg ರಂಜಕ ಹಾಗೂ 90 kg ಪೊಟ್ಯಾಷನ್ನು ಕೊಡುವಂಥ ಈ ಭಾಗದಲ್ಲಿ 90 kg ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಅದೇ ರೀತಿ ಮುಖ್ಯವಾಗಿ ನಾವು ನಾಟಿ ಮಾಡುವಾಗ ಅಜೋಸ್ಪೈರ್ಲಮ್ ಅಂತ ಒಂದು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇದು 200 gram ಒಂದು ಎಕರೆ ಪ್ರದೇಶಕ್ಕೆ ಕೊಡಬೇಕಾಗ್ತದೆ. ಇದು ಬಿತ್ತನೆ ಬೀಜದೊಟ್ಟಿಗೆ ಲೇಪಿಸಿ 10% ಬೆಲ್ಲದ ದ್ರಾವಣವನ್ನು ಮಿಕ್ಸ್ ಮಾಡಿ ಇದರಿಂದ ಇದಕ್ಕೆ ನಮಗೆ ಸಾರಜನಕವನ್ನು ಇದು ಸಪ್ಲೈ ಮಾಡ್ತದೆ. ಸಾಧಾರಣ 10-20 kg ಸಾರಜನಕವನ್ನು ಇದರಿಂದ ನಾವು ಉಳಿಸ್ಬೋದು. ಅದೇ ರೀತಿ ರಂಜಕ ಕರಗಿಸೋ ಗೊಬ್ಬರವನ್ನು ನಾವು ಉಪಯೋಗಿಸ್ಬೋದು. ರಂಜಕ ಕರಗಿಸೋ ಗೊಬ್ಬರದಿಂದಲೂ ಸಾಧಾರಣ 18-20 kg ಅಷ್ಟು ರಂಜಕವನ್ನು ನಾವು ಸಪ್ಲೈ ಮಾಡ್ಬೋದು. ಮತ್ತು ಅಜೋಲಾ ಅಂತ ಒಂದು ಸೂಕ್ಷ್ಮಾಣುಜೀವಿ ಇದೆ. ಈ ಸೂಕ್ಷ್ಮಾಣುಜೀವಿಯನ್ನು ಉಪಯೋಗಿಸೋದ್ರಿಂದಲೂ ನಾವು ಸಾರಜನಕದ ಕೊರತೆಯನ್ನು ನೀಗಿಸ್ಕೊಳ್ಬೋದು. ಇದು ಮುಖ್ಯವಾಗಿ ಅಜೋಲಾ ಅಂತ ಒಂದು ಸೂಕ್ಷ್ಮಾಣುಜೀವಿ ಇರ್ತದೆ. ಇದು ಕೇವಲ 300 gram ಹಾಕಿದರೆ 20 ದಿನಗಳಲ್ಲಿ 400-500 kg ಅಷ್ಟು ಇದರ ಬೆಳವಣಿಗೆ ಆಗ್ತದೆ ಹಾಗೂ ಇದು ಹೊಲದ ಪೂರ್ತಿ ತುಂಬಿಕೊಳ್ತದೆ. ಆ ನಂತರ ಅದನ್ನು ನಾಟಿ ಮಾಡಿದ ಜಾಗದಲ್ಲೇ ಹಾಕೋದ್ರಿಂದ ಅದು ಕೊಳತು ಸಾರಜನಕವನ್ನು ಸಪ್ಲೈ ಮಾಡ್ತದೆ. ಇನ್ನು ರಸಗೊಬ್ಬರವನ್ನು ನಾವು ಹೇಳಿದಾಗೆ 75-75 and 90 kg ಒಂದು ಹೆಕ್ಟರ್ ಪ್ರದೇಶ ಕೊಡಬೇಕು. ಇದನ್ನು 2-3 ಕಂತುಗಳಲ್ಲಿ ಕೊಡಬೇಕು. ಪ್ರಾರಂಭದ ಹಂತದಲ್ಲಿ ನಾವು ಕೊಡಬೇಕಾದ್ರೆ 75 kg ಸಾರಜನಕವನ್ನು ಸಾಧಾರಣ ಪ್ರಾರಂಭ ಹಂತದಲ್ಲಿ 30-35 kg ಅಷ್ಟಾರು ಕೊಡಬೇಕು. ಆನಂತರ ಉಳಿದ ಶಿಫಾರಸು ಮಾಡಿ 40 kg ಸಮಾನವಾಗಿ 2 ಕಂತುಗಳಲ್ಲಿ ಕೊಡಬೇಕು. ಇದೇ ರೀತಿ ಬೇವು ಲೇಪಿತ ಯೂರಿಯಾ ಅಂತ ಬರ್ತದೆ, ಅದನ್ನು ಕೊಡೋದ್ರಿಂದಲೂ ನಾವು ಸಾರಜನಕ ಪೋಲಾಗೋದು ಅಥವಾ ಹಾಳಾಗೋದನ್ನು ತಡೆಗಟ್ಟಬಹುದು. ಅದೇ ರೀತಿ ಕೆಲವೊಂದು ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತೀವಿ, ಉದಾಹರಣೆಗೆ ಸತ್ವಿನ ಸಲ್ಫೇಟ್, ಇದನ್ನು ಸಾಧಾರಣ 7-8 kg ಅಷ್ಟು ಕೊಡಬೇಕಾಗ್ತದೆ. ಈ ರೀತಿ ಕೊಟ್ಟದ್ದೇ ಆದಲ್ಲಿ ನಮಗೆ ಸಾರಜನಕವನ್ನು ಪ್ರಾರಂಭದ ಹಂತ ಮತ್ತು 2 ಕಂತುಗಳಲ್ಲಿ ಕೊಡೋದ್ರಿಂದಲೂ ನಮಗೆ ಸಮೃದ್ಧವಾದ ಬೆಳೆಯನ್ನು ಪಡಿಬೋದು ಹಾಗೂ ಇದರಲ್ಲಿ ಅಧಿಕ ಇಳುವರಿಯನ್ನು ಪಡಿಬೋದು. ಭತ್ತದ ಬೆಳೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅನೇಕ ರೋಗ ಮತ್ತು ಕೀಟಗಳು ಈ ಬೆಳೆಯನ್ನು ಬಾಧಿಸುತ್ತೆ. ಇಂತಹ ರೋಗ ಮತ್ತು ಕೀಟಗಳು ಬಂದಂತಹ ಸಂದರ್ಭದಲ್ಲಿ ಭತ್ತದ ಬೆಳೆಯನ್ನು ಹೇಗೆ ಸಂರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು? ಈಗ ಮುಖ್ಯವಾಗಿ ಇದಕ್ಕೆ ಬರುವಂತಹ ಕೀಟಗಳಂದರೆ ಕಾಂಡ ಕೊರೆಯ ಹುಳ ಮತ್ತು ಎಲೆ ಸುರುಳಿ ಹುಳ, ಕಂದು ಜಿಗಿ ಹುಳ, ಸೈನಿಕ ಹುಳ ಹಾಗೂ ಮುಖ್ಯವಾಗಿ ರೋಗ ಅಂದರೆ ಬೆಂಕಿ ರೋಗ ಮತ್ತು ದುಂಡಾಣು ರೋಗ, ಎಲೆ ಚುಕ್ಕಿ ರೋಗ ಇಂಥದ್ದು. ಕಾಂಡು ಕೊರೆಯುವ ಹುಳ ಬಾಧೆಗೆ ಮುಖ್ಯವಾಗಿ 25 kg ಪ್ರೊಪೈನಿಲ್ 0.3% ಹರಳುಗಳು ಬಿತ್ತನೆ ಮುಂಚೆ ಮಣ್ಣಿನಲ್ಲಿ ಬೆರೆಸಬೇಕು. ಮತ್ತು ಅದೇ ರೀತಿ ಕೀಟಗಳು ಕಂಡು ಬಂದರೆ 2 ml ಎಂಡೋಸಲ್ಫಾನ್ ಅಥವಾ 2 ml ಕ್ವಿನಾಲ್ಫಾಸ್ ಅಥವಾ 2.5 ml BPMC 1 liter ನೀರಿನಲ್ಲಿ ಬೇರೆ ಸಿಂಪರಣೆ ಮಾಡಬೇಕು. ಹಾಗೂ ಎಲೆ ಮಚ್ಚೆ ರೋಗ ಅಥವಾ ಚುಕ್ಕೆ ರೋಗ ಕಂಡು ಬಂದಲ್ಲಿ 1 ml ಎಡಿಫನ್ ಫಾಸ್ ಅಥವಾ 1 gram ಕಾರ್ಬನ್ ಡೈಜಿನ್ ಅಥವಾ 2.5 gram ಜೈನಮ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಈ ರೀತಿ ಔಷಧಿ ಕಾರ್ಯಕ್ರಮವನ್ನು ಮಾಡಿದ್ರೆ ಮುಖ್ಯವಾಗಿ ಕೀಟ ಹಾಗೂ ರೋಗ ತಪ್ಪಿಸ್ಬೋದು. ಅದೇ ರೀತಿ ಕಂದು ಜಿಗಿ ಹುಳ ಬಾಧೆ ಕಂಡು ಬಂದಲ್ಲಿ 2 gram ಕಾರ್ಬರಿಲ್ 1 liter ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಇದು ಮುಖ್ಯವಾಗಿ ರೋಗ ಮತ್ತು ಕೀಟಗಳು ಕಂಡು ಬಂದರೆ ನಾವು ಕೈಗೊಳ್ಳಬೇಕಾದಂತಹ ಕೀಟನಾಶಕ ಹಾಗೂ ಕೆಲವೊಂದು ರೋಗಗಳು ಕಂಡು ಬಂದರೆ ಮಾಡಬೇಕಾದಂತಹ ಕಾರ್ಯಕ್ರಮಗಳು. ಅಂತಿಮವಾಗಿ ಭತ್ತದ ಬೆಳೆಯ ಬಗ್ಗೆ ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಭತ್ತ ಬೆಳೆಯುವಂಥ ಜಾಗ ಕಡಿಮೆ ಆಗ್ತಾ ಇದೆ, ಆದರೆ ಭತ್ತ ಅನಿವಾರ್ಯವಾಗಿದೆ. ಭತ್ತವನ್ನು ಬೆಳೆಯೋದನ್ನು ರೈತರು ತಪ್ಪಿಸಬಾರದು. ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಪ್ರದೇಶ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಶಿವಮೊಗ್ಗ ಜಿಲ್ಲೆ ಇರ್ಬೋದು, ಇಲ್ಲಿ ಮುಖ್ಯವಾಗಿ ಭತ್ತ ಬೆಳೆಯುವ ಜಾಗದಲ್ಲೆಲ್ಲ ಈ ಅಡಿಕೆ ಕೃಷಿಯತ್ತ ವಾಲ್ತಾ ಇದ್ದಾರೆ ಜನ. ಆ ರೇಟ್ ಇರ್ಬೋದು, ಆದರೆ ಮುಖ್ಯವಾಗಿ ನಾವು ಭತ್ತವನ್ನು ಬೆಳೆಯೋದನ್ನು ಕಡಿಮೆ ಮಾಡ್ತಾ ಹೋದರೆ ನಮಗೆ ಮುಂದೆ ಭತ್ತದ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ನಮ್ಮ ಒಂದು ಆಹಾರ ಪದ್ಧತಿ ಮುಖ್ಯವಾಗಿ ಅಕ್ಕಿಯ ಮೇಲೆ ಅವಲಂಬಿತವಾಗಿರ್ತದೆ. ಆದ ಕಾರಣ ನಾವು ಭತ್ತದ ಬೆಳೆಯುವುದನ್ನು ಕಡಿಮೆ ಮಾಡಬಾರದು ಹಾಗೂ ಅಧಿಕ ಫಸಲು ಕೊಡುವಂಥ ಭತ್ತ ತಳಿಗಳನ್ನು ಬೆಳೆದು ರೈತರು ತಮ್ಮನ್ನು ತಾವು ಸುಧಾರಿಸ್ಕೋಬೇಕಂತ ನಾನು ಕೇಳ್ಕೊಳ್ತೀನಿ. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ 9742700888888 ಇದರ ಮೂಲಕನೂ ಫೋನ್ ಮಾಡಿ ತಾವು ಸಂಪರ್ಕ ಮಾಡಬಹುದು. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 9742700888. ಒಳ್ಳೆಯದು ಡಾಕ್ಟರ್ ಎಂ ಶಿವಪ್ರಸಾದ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಭತ್ತದ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ವಿಶೇಷ ಹಲಸಿನ ತಳಿಯ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ಶಿವೇಗೌಡ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ತಳಿಯ ಹಲಸನ್ನ ಬೆಳ್ಕೊಂಡಿರ್ತಕ್ಕಂಥ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಹೋರಿ ಮಂಗಲಾಪುರದ ಶಿವೇಗೌಡರು ನಮ್ಮೊಂದಿಗೆ ಇದ್ದಾರೆ. ಏನು ಈ ತಳಿಯ ವಿಶೇಷ, ಯಾವಾಗ ತಂದರು, ಎಲ್ಲಿಂದ ತಂದರು, ಏನು ವಿಶೇಷವಾದಂತಹ ರುಚಿಯನ್ನು ಇದು ನೀಡುತ್ತೆ ಅನ್ನುವಂಥದ್ದನ್ನು ಅವರನ್ನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವೇಗೌಡ್ರೆ. ನಮಸ್ಕಾರ ಶಿವೇಗೌಡ್ರೆ. ಎಷ್ಟು ವಯಸ್ಸು ತಮಗೆ? ನಮಗೆ 70 ವರ್ಷ. 70 ವರ್ಷ. ಏನು ಓದಿದ್ರಿ ತಾವು? ನಾವು 9th ಓದಿದ್ದೀವಿ. 9th ಕ್ಲಾಸ್ವರೆಗೂ ಓದಿದ್ರಿ, ಮುಂದಕ್ಕೆ ಓದಲಿಲ್ಲ? ಇಲ್ಲ, ಮುಂದಕ್ಕೆ ಓದಲಿಲ್ಲ. ಯಾಕೆ? ಯಾಕೆ ಓದೋಕ್ಕಾಗಲ್ಲ, ಆರ್ಥಿಕ ಮುಗ್ಗಟ್ಟು ಕಮ್ಮಿ ಆಯ್ತು, ಅಥವಾ ಓದಲ್ಲ ಕಳಿಸ್ಲಿಲ್ಲ. ಹಂಗಾಗಿ ನೀವು ಕೃಷಿನಲ್ಲೇ ಮುಂದುವರೆದ್ಬಿಟ್ರಿ? ಕೃಷಿನಲ್ಲೇ ಮುಂದುವರೆದ್ವಿ. ಈಗ 50 ವರ್ಷದಿಂದ ಕೃಷಿ ಹೋಗಿಕೊಂಡು ಹಿಂಗೆ ಇದೆ. ಎಷ್ಟು ಜಮೀನಿತ್ತು ನಿಮ್ಮ ತಂದೆ ಕಾಲಕ್ಕೆ? ನಮ್ಮ ತಂದೆ ಕಾಲದಲ್ಲಿ ಒಂದು 8 ಎಕರೆ ಜಮೀನಿತ್ತು. ಈಗ ನಿಮ್ಗೆ ಎಷ್ಟು ಎಕರೆ ಇದೆ? ನಮಗೆ ಒಂದು 5 ಎಕರೆ ಇದೆ. 5 ಎಕರೆ ಇದೆ. ಏನೇನು ಬೆಳಿತೀರಾ 5 ಎಕರೆಲಿ? 5 ಎಕರೆಲಿ ಇನ್ನೇನು ಬೆಳಿತೀವಿ? ತೆಂಗೈತೆ ಒಂದು 2-2.5 ಎಕರೆಲಿ. ಇನ್ನು ಕೃಷಿ ಭೂಮಿ ಒಂದು 2.5 ಎಕರೆ ಐತೆ. ಒಂದು 1/2 ಎಕರೆಗೆ ಒಂದು 200 ಅಡಿಕೆ ಗಿಡ ಹಾಕಿದ್ವಿ ಅಷ್ಟೇ, ಇನ್ನೇನು ಹಾಕಿಲ್ಲ. 1 ಎಕರೆ ಆಲೂಗಡ್ಡೆ ಹಾಕಿದ್ವಿ ಅಷ್ಟು ಭೂಮಿಯಲ್ಲಿ. ಅಷ್ಟು ಭೂಮಿಯಲ್ಲಿ ಒಂದು 5 ಎಕರೆನಲ್ಲಿ ಬೇರೆ ತರದ ಬೆಳೆ ಬೆಳ್ಕೊಳ್ತೀರಿ? ಬೇರೆ ತರದ ಬೆಳೆ, ರಾಗಿ ಬೀಜ, ಜೋಳ, ಸ್ವಲ್ಪ ಏನೇನೋ ಬೆಳ್ಕತ್ತೀವಿ ಅದ್ರಲ್ಲಿ. ತಂದ್ರ ಕಾಲದಲ್ಲೂ ಇದನ್ನ ಬೆಳೀತಿದ್ರ? ತಂದ್ರ ಕಾಲದಲ್ಲಿ ಜೋಳ ಬೆಳೀತಿರಲ್ಲ, ಬರೀ ರಾಗಿ ಉರುಳಿ ಅವರೇ, ಕೆಂಪು ಜೋಳ ಇವೆಲ್ಲ ಬೆಳ್ಕೊಳ್ಳೋರು ಅಷ್ಟೇ ಬೆಳೀತಾ ಇದ್ರು. ಈಗ ನೀವು ಸ್ವಲ್ಪ ಬೇರೆ ತರದ ಬೆಳೆ ಬೆಳ್ಕೊಳ್ತೀರಿ? ಬೇರೆ ತಳಿ ಬಂದಿರೋದ್ರಿಂದ ಬೇರೆ ತಳಿದ ಬೆಳೀತಾ ಇದೀವಿ ಸರ್. ದನಕರುಗಳು ಸಾಕೊಂಡಿದ್ರೆ? ದನಕರುಗಳು 2 ಸೀಮೆ ಹಸುಗಳು ಇದೆ, 2 ಒಂದು 3 ಎಮ್ಮೆ ಐತೆ, 1 ನಾಟಿ ಎಮ್ಮೆ ಐತೆ. ಕರಾವಿಗೆ ಅಂತ ಡೈರಿಗೆ ಹಾಲಾಕ್ತಿರ? ಡೈರಿಗೆ ಹಾಲಾಕ್ತಿವಿ ಹಸಿಂದ, ಎಮ್ಮೆದ ಮಾತ್ರ ಮನೆಗೆ ಬಳಸ್ಕೊತೀವಿ. ಮನೆಗೆ ಬಳಸ್ಕೊತೀವಿ, ಹವಾಮಾನ ಬಳಸ್ಕೊತೀವಿ. ಹಿಂಗೆ ಹಸು ಮತ್ತೆ ಎಮ್ಮೆ ಎರಡನ್ನೂ ಒಟ್ಟಿಗೆ ಸಾಕೋದ್ರಿಂದ ಏನ್ ಅನುಕೂಲ ಅಂತೀರಿ? ಅನುಕೂಲ ಅಂತ ಅಂದ್ರೆ ಹಸುದ ಮಾತ್ರ ಇದೆ ಡೈರಿ ಹಾಕ್ತಿವಿ, ಖರ್ಚಿಗೆ ಮೇಂಟೈನ್ ಆಗುತ್ತಲ್ಲ, ಅದಕ್ಕೋಸ್ಕರ ಹಸಿಂದ ಡೈರಿ ಹಾಕ್ತಿವಿ. ಇನ್ನ ಇಲ್ಲಿ ಎಮ್ಮೆದು ಬೆಣ್ಣೆ, ತುಪ್ಪ, ಮಜ್ಜಿಗೆ, ಮೊಸರು ಬೇಕಲ್ಲ, ಅದಕ್ಕೋಸ್ಕರ ತಿಂತೀವಿ. ಮನೆ ಬಳಕೆಗೆ ಅದನ್ನೆಲ್ಲ ಮಾಡ್ಕೊತೀವಿ. ಮನೆ ಬಳಕೆಗೆಲ್ಲ ಮಾಡ್ಕೊತೀವಿ. ಈಗಲೂ ನೀವೇ ಜವಾಬ್ದಾರಿ ತಗೊಂಡು ಮಾಡ್ತೀರಾ, ಮಕ್ಳು ಮಾಡ್ತಾರಾ, ಹೆಂಗೆ? ನಾವೇ ಜವಾಬ್ದಾರಿ ಅಂತ ಮಾಡ್ತೀವಿ, ನಮ್ಮ ಮಗ ಕೆಲಸ ಎಲ್ಲ ಮಾಡ್ತಾನೆ ಹೇಳಿದ್ದೆ ಅಲ್ಲ. ನೀರಾವರಿ ಸೌಲಭ್ಯ ಮಾಡ್ಕೊಂಡಿದ್ದೀರಾ? ನೀರಾವರಿ ಸೌಲಭ್ಯ ಐತೆ. ಏನು ಕೊಳವೆ ಬಾವಿ ಮಾಡ್ಕೊಂಡಿದ್ದೀರಾ? ಬಾವಿ ಇಲ್ಲೇ ಇದೆ, ಕೊಳವೆ ಬಾವಿ, ಕೊಳವೆ ಬಾವಿನ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನೀರು ತಗೊಂಡು ನೀವು ಬೆಳೆದು ಪೈಪ್ ಉಣಿಕೊಂಡು ಅಲ್ಲಿಂದ ಅಲ್ಲಿಗೆ ಬೆಳ್ಕೊತಾ ಇದೀವಿ. ಒಂದು ವಿಶೇಷವಾದಂತ ಹಲಸಿನ ಗಿಡ ಇದೆ ನಿಮ್ಮಲ್ಲಿ, ಏನ್ ವಿಶೇಷ ಅದ್ರದ್ದು? ಅದು ವಿಶೇಷ ಅಂತ ಅಂದ್ರೆ ಅದು ಸ್ವಲ್ಪ ಹಣ್ಣಾದಾಗ ತಿಂದ್ರೆ ಸೇಬ್ ತಿಂದಂಗೆ ಆಗುತ್ತೆ. ಅದು ತೀರ ಹಣ್ಣಾದಾಗ ತಿಂದ್ರೆ ಜೇನುತುಪ್ಪ ತಿಂದಂಗೆ ಬರುತ್ತೆ ಹಣ್ಣು, ರಸ ಬಾರಿ ಚೆನ್ನಾಗಿ ಬರುತ್ತೆ. ಅದು ಗಮ್ ಇಲ್ಲ, ಅದು ನಾವು ಇಲ್ಲಿ ಬೈಪು ಕಾವಲು ಅಲ್ಲಿಂದ ತಗೊಂಬಂದು ಹಾಕಿದ್ದೆ. ನಮ್ಮ ಫ್ರೆಂಡ್ ಒಬ್ರು ಕೊಟ್ಟದ್ರ, ಅದ 35 ರೂಪಾಯಿ ಕೊಟ್ಟು ತಗೊಂಬಂದಿದ್ದೆ. ಅದು ತಗೊಂಬಂದು ಈಗ ಇಲ್ಲಿ ನಾನು ಬೆಳೆಸಿಬಿಟ್ಟು ಇಲ್ಲ 22 ವರ್ಷ ಆಗಿತ್ತೆ. ಈಗ ಒಂದು 200 ಕಾಯಿ ಬಿಡುತ್ತೆ ನಮಗೆ. ಅದ ನಾವು ಯಾರಿಗೂ ಬೆಳೆ ಮಾರಿಲ್ಲ, ನಾವೇ ತಿಂದ್ಕೊಂಡು ನಮ್ಮ ಎಂಟ್ರೆಸ್ಟ್ಗೆಲ್ಲ ಕೊಟ್ಕೊಂಡು ನಾವೇ ಇಟ್ಕೊಂಡಿದ್ದೀವಿ. ಯಾಕೆ ಆ ಗಿಡ ತಂದು ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ನಮ್ದು ಹಲಸಿನ ಮರ ಇರಲಿಲ್ಲ, ಒಂದಿತ್ತು ಇಲ್ಲಿ ಕಡ್ದಾಕಿದ್ದು. ಅದು ಹಲಸಿನ ಮರ ಬೆಳಿಲೇಬೇಕು, ಮಾವಿನ ಮರ ಬೆಳಿಲೇಬೇಕು ಅಂತ ಹೋಗಿ ತಗೊಂಬಂದಿದ್ದೆ. ಉದಯಪುರ ಫಾರಮ್ಗೆ ಹೋಗಿ ಒಂದು 10 ಮಾವಿನ ಮರ ತಂದಿದ್ದೆ. ಅದು ರಸಪುರಿ ಹಾಕಿದ್ದೆ ಒಂದು 4-6, ಅದು ಚೆನ್ನಾಗಿ ಬರಲಿಲ್ಲ ಫಸ್ಲು. ಇನ್ನು ಒಂದು ಮಲ್ಲಿಕ ಹಾಕಿದ್ದೆ, ಅದು ಯಾಕೆ ಫಸ್ಲು ಬರಲಿಲ್ಲ, ತೋಟದೊಳಗೆಲ್ಲ ಗಿಡ ಉಜಿ ಎತ್ತಿಬಿಟ್ಟು ಹೋಗ್ಬಿಡ್ತದು. ಹಂಗಾಗಿ ಅವೆಲ್ಲ ಹೋಗ್ಬಿಟ್ಟು ಒಂದು ಶಿಶಿ. ಈಗ ಒಂದು 2 ಬಾದಾಮಿ ಗಿಡ ಇದ್ದಾವೆ, ಅಷ್ಟೇ, ಇನ್ನೇನು ಇಲ್ಲ. ತೆಂಗೈತೆ. ಈ ಹಲಸಿನ ಗಿಡ ತಂದು ಹಾಕಿದ್ಮೇಲೆ ಎಷ್ಟು ವರ್ಷಕ್ಕೆ ಫಸಲು ಶುರು ಆಯ್ತು? 4 ವರ್ಷಕ್ಕೆ ಫಸಲು ಶುರುವಾಯ್ತು. 4 ವರ್ಷಕ್ಕೆ ಶುರು ಆಯ್ತಾ ಫಸಲು? ಸಿಗತ್ತು. ಏನ್ ಕಸಿ ಕಟ್ಟಿದ ಗಿಡ? ಅದು ಕಸಿ ಕಟ್ಟಿದ ಗಿಡ. ಕಸಿ ಕಟ್ಟಿದ ಗಿಡ ಅಂತ ಅವ್ರ ನಂಬಿಕೆ ಮೇಲೆ ನನಗೆ ಕೊಟ್ಟರು ಕಸಿ ಕಟ್ಟಿದ್ದು. ಇಷ್ಟು ಗಟ್ಟ ಗಂಟಿತ್ತು ಅದರಲ್ಲಿ, ಎರಡೇ ಎಲೆ ಇದ್ದದ್ದು. ನಾನೊಂದು ಇದು ಕೋಲಗಳ್ಳಿ ಅದು ಎಲ್ಲ ತಂದು ಹಾಕಿ ಒಟ್ಟಿಗೆ ಹಾಕಿ ಬೆಳೆಸಿದೆ. ಅದು ಓತಿಕೇತ ಕಡಿತವೆ. ಅದ ಕೋಳಗಲ್ಲಿ ಆಗ್ತಾ ಇದ್ರೆ ಓತಿಕೇತ ಕಡಿದ್ಬಿಟ್ಟು ಹಲಸಿನ ಗಿಡ ನಾಶ ಮಾಡ್ತವೆ. ಸುತ್ತ ಹಾಕಿದ್ರೆ ಇಲ್ಲ, ಒಂದೇ ಒಂದ್ ಗಿಡ, ಅದಕ್ಕೆ ಬಡ್ಡಿಗೆ ಅದಕ್ಕೆ ತೆಚ್ಚಾಗಂಗ ಹಾಕಿದ್ರೆ ಅದು ಕಡಿಯಕ್ ಹೋದಾಗ ಅದ್ರ ಹಾಲ್ ಸಿಕ್ಕಿದಾಗ ಕಡಿಯಲ್ಲ ಅಂತೆ. ಕಡಿಯೋದಿಲ್ಲ, ಕಡಿಯೋದಿಲ್ಲ. ಹಂಗಾಗಿ ಅದ್ ಮರ 4.5 ವರ್ಷ 5 ವರ್ಷ ತೊಳಗ್ ಬಿಟ್ಬಿಡ್ತು. ಇದು ಹಿಂಗೆ ಇರುತ್ತೆ ಅಂತ ನಿಮ್ಗೆ ಗೊತ್ತಿತ್ತ ಮೊದ್ಲು? ರುಚಿ ಬಣ್ಣ ಏನ್ ಗೊತ್ತಿಲ್ಲ, ಒಂದ್ ಎರಡು ಕಾಯಿ ಬಿಡ್ತು. ಟೇಸ್ಟ್ ಭಾರಿ ಚೆನ್ನಾಗಿತ್ತು, ದೇವ್ರಿಗೆಲ್ಲ ಮಾಡಿಸ್ತೆ ಅಲ್ಲಿ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ರು. ದೇವರಿಗೆ ಫಸ್ಟ್ ಹಣ್ಣ ಎಲ್ಲ ಮಾಡಿಸಿದ್ದು. ಆಮೇಲೆ ಒಂದೊಂದ ವರ್ಷ ಕಳೆದು ಬಿಟ್ಟು 4-5 ಬಿಡ್ತು. ನಾವೇ ತಿಂದು ನೋಡಿದ್ವಿ, ಇಲ್ಲಿ ಎಲ್ಲ ತಿಂದ್ರು ಎಲ್ಲ ಭಾರಿ ಚೆನ್ನಾಗಿತ್ತು ಅಂತ ಅಂತಂದ್ರು. ಅಲ್ಲಿಂದ ಸುಮ್ಮನಾದ್ವಿ. ಈಗ ಅಲ್ಲಿಂದ ಅಲ್ಲಿ ಈಗ 20 ವರ್ಷದಿಂದಲೂ ಬಿಡ್ತಲ್ಲ, 15 ವರ್ಷದಿಂದ ಬಿಡ್ತಲ್ಲ ಐತೆ. ಹಿಂಗೆ ಹಿಂಗೆ ಬಂದರು ಸ್ನೇಹಿತರು, ಅವರು ಇವರು ನೆಂಟರು ಎಷ್ಟರು ಎಲ್ಲ ತಿಂತಾವ್ರೆ. ನಾವೇನ್ ಮಾರಾಟಕ್ಕೂ ಮಾಡಕ್ಕೂ ಆಗಿಲ್ಲ. ಈಗ ಬೈಕ್ನರಿಗೆ ಹಂಗಂತ ಹೇಳಿದೆ, ನೋಡಿ ನೀವೊಂದು ಕಸಿ ಗಿಡ ಕೊಟ್ಟಿದ್ರಿ, ಆ ಕಸಿ ಗಿಡದಲ್ಲಿ ಈ ತರಕ ಆಗಿತ್ತೆ, ನೀವ್ ಒಂದ್ ಸ್ವಲ್ಪ ಕಸಿ ಕಟ್ಟಿಕೊಡಿ ಅಂತ ಹೇಳಿದೀನಿ. ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ. ಈ ಕಸಿ ಮತ್ ಕಟ್ಟಿಸ್ಬೇಕು ಅಂತ ಆಸೆ ಆಗೈತೆ. ಆಸೆ ಆಗಿದೆ. ಕಸಿ ಕಟ್ಟಿಸಿ ಅದೆಲ್ಲ ಬೆಳೆದು ಜನಕ್ಕೆ ಅಭಿವೃದ್ಧಿ ಆದ್ರೆ ಒಳ್ಳೇದಾಗುತ್ತೆ ಅಂತ. ಈಗ ಇದು ಹಣ್ಣು ಶುರು ಆಯ್ತಲ್ಲ, ಹಣ್ಣು ಶುರು ಆದ್ಮೇಲೆ ಈ ಇದರಲ್ಲಿ ವಿಶೇಷ ಏನು ಅಂತ ಅಂದ್ರೆ ಗಮ್ ಬರೋದಿಲ್ಲ, ಅಂಟು ಬರೋದಿಲ್ಲ ಅಂತ ಹೇಳಿದ್ರೆ. ಅಂಟು ಬರಲ್ಲ, ಅಂಟು ಬರದೇ ಇಲ್ವಾ? ಅಂಟು ಬರದೇ ಇಲ್ಲ. ಅಂದ್ರೆ ಮಾತ್ರ ಅಂಟು ಬರುತ್ತೆ, ಹಣ್ಣು ಕೂದ್ರೆ ಅಂಟು ಬರಲ್ಲ. ಹಣ್ಣಾದಾಗ ಕೂದ್ರೆ ಅಂಟು ಬರಲ್ಲ? ಬರಲ್ಲ. ಮರದ್ರೆ ಹಣ್ಣಾಗ್ಬೇಕು, ಹಣ್ಣಾದ್ರೂ ಕೂದ್ರೆ. ಈಗ ಕೂಳೆಕಾಯಿ ಹಣ್ಣಾತಾವೆ, ಒಂದ್ ಕಾಯಿ ಕುಯ್ಕೊಂಡು ಹೋದ್ರು ಹಣ್ಣಾಗುತ್ತೆ. ವಾರ ಬಿಟ್ಕೊಂಡು ಇಟ್ಕೊಂಡ್ರು ತಿಂದ್ರು ಹಣ್ಣಾಗುತ್ತೆ. ಹಣ್ಣಾಗಿರುತ್ತೆ. ಗಮ್ ಜಾಸ್ತಿ ಸ್ಮೆಲ್ ಹೊಡೆಯಲ್ಲ, ಹಂಗೆ ಹಣ್ಣಾದಂಗೆಲ್ಲ ಕಪ್ಪರುತ್ತೆ ಸಿಪ್ಪೆ ಎಲ್ಲ ಮ್ಯಾಗಡೆ. ಆ ಕಪ್ಪಂದ ಕುಯ್ಕೊಂಡ್ ತಿಂದ್ರೆ ಭಾರಿ ಚೆನ್ನಾಗ್ ಬರುತ್ತೆ. ಈ ಸಾಮಾನ್ಯವಾಗಿ ಹಲಸ್ತಂಡ್ ಇರ್ತಾವಲ್ಲ, ಬಡದ್ ನೋಡ್ಬಿಟ್ಟು ಗುರುತ್ ಮಾಡ್ತಾರೆ, ಇದು ಹಣ್ಣಾಗೈತೋ ದ್ವಾರ್ಗಾಯೋ ಕಾಯೋ ಅಂತ ಹೇಳ್ಬಿಟ್ಟು. ಇದು ಹಣ್ಣಾದ್ರು ಕಟ ಕಟ ಅಂತಲೇ ಸೌಂಡ್ ಬರುತ್ತೆ ಅಂತ. ಕಟ ಅಂತಲೇ ಸೌಂಡ್ ಬರೋದು, ಹಣ್ಣಾದ್ರು ದುಬ್ ದುಬ್ ಅನ್ನೋದು ಬರಲ್ಲ ಶಬ್ದ. ಬರೋದಿಲ್ಲ, ಗಟ್ಟಿ ಹಣ್ಣು ಒಳಗಡೆ ತೋಳೆ, ಹಣ್ಣು ಗಟ್ಟಿ. ಮೇಗಳು ಮಳಿಕೆ ಎಲ್ಲ ಮುರಿದು ಹೋದ್ರೆ ಒಳಗಡೆ ತೋಳೆ ಕಡಿಯಲ್ಲ, ಅಷ್ಟು ಗಟ್ಟಿ ಇರುತ್ತೆ. ಅಷ್ಟು ಗಟ್ಟಿ ಇರುತ್ತೆ. ಬಣ್ಣ ಯಾವ್ದಿರುತ್ತೆ ಇದ್ರದ್ದು? ಹಣ್ಣು ಬಿಳಿ ಬಣ್ಣ. ಬಿಳಿ ಬಣ್ಣನೇ? ಬಿಳಿ ಬಣ್ಣನೇ. ರುಚಿ ಮಾತ್ರ ಬಾರಿ ಚೆನ್ನಾಗಿರ್ತದೆ, ಬಣ್ಣ ಮಾತ್ರ ಬಿಳಿ? ಮಾತ್ರ ಬಿಳಿ, ರುಚಿ ಮಾತ್ರ ಬಾರಿ ಚೆನ್ನಾಗಿರುತ್ತೆ, ಬಣ್ಣ ಮಾತ್ರ ಬಿಳಿ. ಬಿಳಿ. ಇದು ಕತ್ತರಿಸುವಾಗ್ಲೂ ಏನ್ ಮೆತ್ತಗಾಗಿರೋದಿಲ್ಲ ಅಲ್ವಾ? ಇಲ್ಲ, ಕತ್ತರಿಸಲು ಈಗ ಕುಡಿದ್ರು ಹಿಂಗ್ ಕಡ್ದು ಎರಡು ಹೋಳಾಗದ ಹೊರ್ತು ಹಿಂಗ್ ಮುರಿದ್ರು ತ್ವಾಳೆ ಮುರ್ಕೊಂಡ್ ಬರುತ್ತೆ, ಅದು ತುಂಡ್ ತುಂಡಾಗಿ ಮುರ್ಕೊಂಡ್ ಬರುತ್ತೆ ಹೊರ್ತು ನಾರು ಬರಲ್ಲ. ಅದ್ರಲ್ಲಿ ನಾರು ಬರೋದಿಲ್ಲ, ಬರಲ್ಲ. ಕಿತ್ತರೆ ಬೇರೆ ಹಣ್ಣುಗಳಲ್ಲಿ ಏನಾಗುತ್ತೆ ಅಂದ್ರೆ ಕಿತ್ತರ ತಿನ್ನಕ್ ಹೋದ್ರೆ ಕಡಿಬೇಕು, ಇದು ಹಂಗಾಗಲ್ಲ. ಕಡದ್ರೆ ಕಿತ್ತರೆ ಚೆನ್ನಾಗ್ ಬರುತ್ತೆ ಹಣ್ಣು, ಚೆನ್ನಾಗ್ ಬರುತ್ತೆ. ಚೆನ್ನಾಗಿ ಸೈಡ್ ಎಫೆಕ್ಟ್ ಏನಿಲ್ಲ ಅಂತಾರೆ, ತಿಂದ್ರೆಲ್ಲ ಹೇಳ್ತಾರೆ ನಾವೇನ್ ತಿಂದ್ರೂ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂತ ಹೇಳ್ತಾರೆ. ಈಗ ಸುಮಾರು ಒಂದು 15-18 ವರ್ಷದಿಂದ ಇದ್ರ ಹಣ್ಣು ನೀವು ತಿಂತಾ ಇದ್ರಿ, ಏನು ತೊಂದರೆ ಕೊಟ್ಟಿಲ್ಲ? ಏನು ತೊಂದರೆ ಕೊಟ್ಟಿಲ್ಲ? ಇಲ್ಲ, ಏನು ತೊಂದರೆ ಕೊಟ್ಟಿಲ್ಲ. ಬೇರೆ ಹಲಸಿನ ಹಣ್ಣು ಸ್ವಲ್ಪ ಹೊಟ್ಟೆ ಉಬ್ಬರದಂಗ ಆಗೋದು, ಹೊಟ್ಟೆ ನೋವು ಬರೋದು, ಏನೋ ಒಂದ್ ತರ ಇದಾಗದು, ಅಲರ್ಜಿ ಆಗೋದು, ಏನೇನೋ ಒಂದ್ ತರ ಆತ ಇರುತ್ತೆ ಅದಕ್ಕೆಲ್ಲ. ಇದೇನು ಆತರ ತೊಂದರೆ ಏನ್ ಕೊಡಲ್ಲ, ತೊಂದರೆ ಏನಿಲ್ಲ, ತೊಂದರೆ ಏನ್ ಕೊಡಲ್ಲ. ಇಷ್ಟು ಜನ ತಿಂದರೆ ಅಷ್ಟು ಜನಿಂದ ಏನು ತೊಂದರೆ ಕೊಟ್ಟಿಲ್ಲ. ನಮ್ಮ ಊರವ್ರು ಎಲ್ಲರೂ ಹೆಚ್ಚು ಕಮ್ಮಿ ಇವರೆಲ್ಲ ಬೈರಗೌಡರು ಇವರೆಲ್ಲ ತಿಂದಾರೆ. ಹಂಗಾಗಿ ನೀವೇ ತಕ್ಕೊಂಡು ಕೊಡ್ತೀರಂತಲ್ಲ ಯಾರು ಪರಿಚಯದಾರ್ಗೆಲ್ಲ? ಪರಿಚಯದಾರ ಇನ್ನೇ ಮಾಡ್ತಾರೆ, ಪಕ್ಕದಲ್ಲಿ ಇರ್ತಾರೆ. ಈಗ ಅವ್ರಿಗೆಲ್ಲ ಕರೆದು ಕೊಡ್ಬೇಕಲ್ಲ, ಈಗ ನಿಮ್ಗೆ ಇಲ್ಲೆಲ್ಲ ಸರೌಂಡಿಂಗ್ ಅಲ್ಲೆಲ್ಲ ಇಲ್ಲಿಗೆಲ್ಲ ಬದವ್ರಲ್ಲವ, ಪಲಲ್ವಾ ಹಣ್ಣು ತಿಂದು ಕೊಡಿ ಕೊಡ್ತೀವಿ. ಈಗ ಮಾರ್ಬೇಕು ಅಂತ ಅನ್ಸಲ್ವ ನಿಮ್ಗೆ? ನಮಗೆ ತಿಂದ್ರಲ್ಲ, ಈಗ ಎಲ್ಲಿ ನಮಗೆ ಮಾರ್ಬೇಕು ಅನ್ನೋದು ಗೊತ್ತಿರ್ಲಿಲ್ವಲ್ಲ, ಎಲ್ಲಿ ಏನು ಎತ್ತು ಅಂತ ಎಲ್ಲಿ ಮಾರ್ಕೆಟ್ ತಾಂಡ್ ಹೋಗ್ಲಲ್ಲ. ನಾವು ಕೇಳಿದ್ರು ನಾವು ಕೊಡಲ್ಲಪ್ಪ, ನೆಂಟರು ಎಷ್ಟರಲ್ಲಿ ಭಾರಿ ಇಷ್ಟಪಡ್ತಾರೆ ತಿಂದು ಅಂತವ. ಈಗ ಬೆಂಗಳೂರಲ್ಲೆಲ್ಲ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬರ್ತಾರೆ, ಅವರೆಲ್ಲ ತಿಂತಾರೆ. ಅವ್ರು ತಿಂದು ಜನ ತಿನ್ಲಿ ಬಿಡಿ ಅಂತ ಸುಮ್ಮನಿದೀವಿ. ಅದಕ್ಕೆ ಈಗೇನಂತೂ ಆಕಾಶವಾಣಿ ಮೊನ್ನೆ ಬಾಗವಾಳಿ ಬಂದಿರಲ್ಲ, ಅದೊಂದು ಸ್ವಲ್ಪ ಇದಾಗುತ್ತೆ ಅಂತ ನಾನು ಇದು ಮಾಡಿದೆ. ಯಾರಾದ್ರೂ ಕಸಿ ಕಟ್ತೀವಿ ಅಂತ ಬಂದ್ರೆ ಕಸಿ ಕಟ್ಟಕ್ ಬಿಡ್ತೀರಿ? ಯಾಕೆಂದ್ರೆ ಒಳ್ಳೆ ತಳಿ. ಯಾವ ತಳಿ ಅಂತ ಪಾಪ ನಿಮ್ಗೂ ಗೊತ್ತಿಲ್ಲ, ಒಳ್ಳೆ ರುಚಿನೂ ಇದೆ. ಇನ್ನೂ ಒಂದಷ್ಟು ಗಿಡಗಳು ಮಾಡಿದ್ರೆ, ಇನ್ನೊಂದ್ ಗಿಡ ಮಾಡಿ ಸ್ವಲ್ಪ ಜನಕ್ಕೆ ಪ್ರಚುರ ಆಗಿ ತಿಂದ್ರೆ ಅದು ಒಳ್ಳೇದಾಗತ್ತಲ್ಲ ಅಂತ ನಮ್ ಭವಿಷ್ಯ. ಚೆನ್ನಾಗೈತಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗೈತಲ್ಲ ಅಂತ ಕಸಿ ಕಟ್ಟಿ ನಾವು ಇನ್ನೊಂದ್ 10 ಗಿಡ ಬೆಳೆಸಿದ್ರೆ ಬಾರಿ ಚೆನ್ನಾಗ್ ಬರುತ್ತಲ್ಲ ಅನ್ನೋದು ಒಂದ್ ಉದ್ದೇಶ ಐತೆ. ಈಗ ಇದ್ರ ಬೀಜದಲ್ಲಿ ಗಿಡ ಮಾಡಕ್ಕೆ ಪ್ರಯತ್ನ ಮಾಡಲಿಲ್ಲ ನೀವು? ಪ್ರಯತ್ನ ಮಾಡಿಲ್ಲ ಸರ್. ಬೀಜ ಸುಮಾರು ಸಿಗುತ್ತಲ್ವಾ? ಸಿಗುತ್ತೆ, ಇಲ್ಲಿ ಐತೆ ಬೀಜ. ಇಲ್ಲಿ ಎಸ್ತವು ಮಾಡಿದವು ಅವಾಗ ಹುಟ್ಟಿಲ್ಲ, ಹುಟ್ಟೆ ಮರದಡಿ ಬೇಕಾದಷ್ಟು ಹುಟ್ಟವೆ. ಅವ ತಾಂಡ ಬೇರೆ ಕಡೆ ನೆಡಲು ನೀವು ನೆಟ್ಟಿಲ್ಲ? ಆ ಒಂದೆರಡ ಅಲ್ಗಣ್ಣ ಶಿವ ಅಂತ ನೆಟ್ರು ಅವರು, ಅದೇನೋ ಓತಿಕೆತ್ ಕಡದ್ಬಿಟ್ಟು ಹೋಗ್ಬಿಡ್ತಾ ಇಷ್ಟುದ್ದ ಇತ್ತಂತ. ಹೇಳ್ಬೇಕಾಯ್ತು ಅವ್ರಿಗೆ ಕಳಿ ನೆಡಬೇಕು ಅಂತ ಜೊತೆ ಹೇಳಿದ್ದೆ. ಅದ್ ತಾಂಡ ನೆಟ್ರ ಅದು ಓತಂತೆ, ಕಡ್ದೈತೆ ಅವತ್ತಿಗೆ ಕಡ್ದು ಹೋಗ್ಬಿಟ್ಟಿ. ಒಂದ್ ವರ್ಷದಲ್ಲಿ ಎಷ್ಟು ಕಾಯಿ ಬಿಡ್ತದೆ? ಒಂದ್ 200 ಕಾಯಿ ಬಿಡುತ್ತೆ. ಎಲ್ಲ ಮನೆಗೆ ಬಳಕೆ ಮಾಡ್ಕೊತಾರ ಮತ್ತೆ ಹಿಂಗೆ ನೆಂಟರು ಇಷ್ಟು ಪರಿಚಯ ಇದ್ದಾರೆ ಮನೆಗಿಂದ ಎಷ್ಟು ತಿಂತೀವಿ ನಾವು? ಒಬ್ರು ಒಂದ್ ಹಣ್ಣು ತಿನ್ಬಹುದು, ಎರಡು ಹಣ್ಣು ಬಹುದು, ಇಲ್ಲ ಮಕ್ಕಳು ಮರಿ ಎಲ್ಲ ತಿಂತಾರ ಅಷ್ಟೇ. ಅಷ್ಟಕ್ಕೆ ಹೊರಗಿನವ್ರವೆ ಸುಮಾರು ಜನ ಕೇಳ್ಕೊಂಡು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಬಂದಿದ್ರು ಅಂತಿದ್ರಿ. ಎಲ್ಲೆಲ್ಲಿಂದ ಬರ್ತಾರೆ? ಏ ಇಲ್ಲ ಬೆಂಗಳೂರು ಕಡೆಯಿಂದ ಅಲ್ವಾ ಇಲ್ಲಿ ತಿಂದ್ರೆಲ್ಲ ಒಂದೊಂದ್ಸರಿ ತಿಂದ್ರೆಲ್ಲ ಎರಡನೇ ಸರಿ ಬಂದೆ ಬರ್ತಾರೆ. ಬಂದೆ ಬರ್ತಾರೆ ಒಂದ್ಸರಿ ತಿಂದ್ರೆ ಸುಮ್ಮನಿರಲ್ಲ, ಬರ್ತಾರೆ. ಚೆನ್ನಾಗೈತೆ ಅಂತ ಅನ್ಕೊಂಡು ಸೈಡ್ ಎಫೆಕ್ಟ್ ಏನೂ ಇಲ್ಲ, ಅದಕ್ಕೆ ತೊಂದ್ರೆ ಇಲ್ಲ, ಚೆನ್ನಾಗೈತೆ ಅಂತ ಹೇಳಿ ಬರ್ತಾರೆ. ಇದ್ರದ ಹಲಸಿನ ಬಡಕಲ್ಲಿ ಸಾರ್ ಗೀರ್ ಮಾಡಿದ್ಲು ನೀವು? ನಾವೇನ್ ಸಾರ್ ಮಾಡಲ್ಲ ಸಾರ್, ಇದ್ರಲ್ಲಿ ಹಣ್ಣು ಚೆನ್ನಾಗಿರುತ್ತಲ್ಲ ಅದಕ್ಕೆ ಬಡಕ ಏನ್ ಕೇಳಲ್ಲ. ನಾವು ಬಡಕ್ ಕೇಳದ್ ಬೇಡ ಅಂತ ಹೇಳಿ, ಹಣ್ಣೆ ಆಗ್ಬಿಡ್ಲಿ, ನಾವು ತಿನ್ಬಹುದು, ತಿನ್ನಂತರಿ ಕೊಡ್ಬೋದು, ತಿನ್ನಂತರಿ ಕೊಡ್ಬೋದು, ಸುಮ್ಮನೆ ಸಣ್ಣ ಹಲಸಿನ ಬಡ ತಾಂಡ ಏನ್ ಮಾಡುದು ಸರ್ ಅದ ಅಂತ ಹೇಳಿ ಬೇರೆ ಮರಗಳಿದಾವೆ, ಬೇರೆ ಮರದಲ್ಲಿ ತಿಂತೇವೆ. ಒಟ್ಟಿಗೆ ಕಸಿ ಮಾಡಿಸ್ಬಿಟ್ಟು ಇನ್ನೂ ಒಂದಷ್ಟು ಗಿಡ ಮಾಡಬೇಕು ಅಂತ ಹೇಳಿ ನಿಮ್ಗೆ ಆಸೆ ಇದೆ? ಕಸಿ ಮಾಡಿಸ್ಬಿಟ್ಟು ಇನ್ನೊಂದಿಷ್ಟು ಗಿಡ ಮಾಡಿಸ್ಬೇಕು ಅಂತ ಇದೆ. ಕಾಂತರಾಜ್ ಅವ್ರಿಗೆ ಹೇಳಿದೀನಿ, ಅದು ಮಾಡ ನೋಡೋಣ ಅಂತ ಹೇಳ್ಯಾರೆ. ವರ್ಷದಲ್ಲಿ ಎಷ್ಟು ಸರಿ ಬಿಡುತ್ತೆ? ಒಂದೇ ಸರಿ ಹಣ್ಣು ಜೂನ್ ಜುಲೈ ತಿಂಗಳಿಗೆ ಹಣ್ಣು ಬರುತ್ತೆ. ಹಣ್ಣು ಬರೋದು ಜೂನ್ ಫಸ್ಟ್ ಸ್ಟಾರ್ಟ್ ಆದ್ರೆ ಜುಲೈ ಆಗಸ್ಟ್ 15, 18, 20 ಮುಗಿದೋಗ್ಬಿಡುತ್ತೆ. ಆಗಸ್ಟ್ 28 ಮುಗಿದೋಗ್ಬಿಡುತ್ತೆ. ಮತ್ತೆ ಇನ್ನೊಂದು ವರ್ಷ ಕಾಯ್ಬೇಕು. ಮತ್ತೆ ಶಿವರಾತ್ರ ಫಲ ಏನ್ ಬಿಡಲ್ಲ ಇದು. ಒಂದ್ ವರ್ಷದಲ್ಲಿ ಒಂದ್ಸರಿ ಬಿಡುತ್ತೆ, ಒಂದ್ಸರಿ ಒಂದ್ 200 ಕಾಯಿ ಬಿಡುತ್ತೆ ಅಂದಾಜಲ್ಲಿ. ನೀವು ನೆಂಟರು ಇಷ್ಟಕ್ಕೆಲ್ಲ ಕೊಡ್ತೀರಿ? ಓ ಎಲ್ಲ ಕೊಡ್ತಾ ಇದೀವಿ ನೆಂಟರು ಇಷ್ಟಿಗೆಲ್ಲ, ಈಗ ಬಂದವರಿಗೆಲ್ಲವ, ಎಲ್ಲರಿಗೂ, ಯಾರು ಕೇಳ್ದವ್ರಿಗೆ ಇಲ್ಲ ಅನ್ನಲ್ಲ, ಎಲ್ಲರಿಗೂ ಕೊಡ್ತಾ ಇದೀವಿ. ಯಾರು ಬಂದ್ರು ಅವ್ರಿಗೆ ಕೊಡ್ತೀರಿ ಚೆನ್ನಾಗೈತೆ ಅಂತ ಹೇಳಿ? ಚೆನ್ನಾಗೈತೆ, ಕೊಡ್ತೀನಿ ನೋಡ್ರಪ್ಪ, ಅವ್ರು ತಿಂದ್ ನೋಡಿದ್ರೆಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ. ಈಗ ನಮ್ಗೂ ಒಂದು ಬಾರಿ ಇಟ್ಟಿದ್ರಿ ಪಾಪ ಪ್ರೀತಿಯಿಂದ ಪುತ್ರ ಆಕಾಶವಾಣಿ ಅಂತ ಹೇಳಿ ನಾವು ತಿಂದ್ ನೋಡುದು, ಏನ್ ಇಷ್ಟೊಂದು ರುಚಿ ಐತಲ್ಲ, ಹೆಂಗೆ ಇದು ಅಂತ ನೋಡಿ. ಜೇನುತುಪ್ಪ ಬಾಯ್ ಹಾಕ್ದಂಗ ಆಗುತ್ತೆ, ಹಣ್ಣಾಗ್ಬಿಟ್ರು ಜೇನುತುಪ್ಪ ಬಾಯ್ ಹಾಕ್ಯಂಡಂಗ. ಜೇನುತುಪ್ಪದಲ್ಲಿ ಸ್ವಲ್ಪ ಹುಳಿ ಇರ್ತದೆ, ಇದ್ರಲ್ಲ ಹುಳಿನೂ ಇಲ್ಲ. ಅಂತದ್ದು ಹುಳಿಯಿಂದ ಬರಲ್ಲ, ಅಳಿಸಿನ ಹೇಳಿ ಕಾಯಿ ತಿಂದ್ರು ಹುಳಿ ಬರಲ್ಲ ಸರ್ ಅದು. ಈಗ ನೀವು ಕಾಯಿ ತರ ತಿಂದ್ರಿ ಅದೇನು ಹುಳಿ ಬರಲ್ಲ. ಈಗ ಟೆಸ್ಟ್ ಮಾಡ್ಬೇಕು ಅಂದ್ರು ಒಂದು ಕಾಯಿ ಕೂದ್ ಕೊಡ್ತೀನಿ, ಅದ್ ತಿಂದ್ ನೋಡಿ ಅದ್ ಹೆಂಗಿರುತ್ತೆ ಇದಕ್ಕಿಂತಲೂ ಅಂತ. ಅದು ಚೆನ್ನಾಗಿರ್ತದೆ, ಅದು ಸೇಬ್ ಬಂದಂಗ ಬರೋದು ಬರುತ್ತೆ. ಒಳ್ಳೇದು, ಈ ತರದ ಒಂದು ಒಳ್ಳೆ ತಳಿ ಬೆಳೆಸ್ಕೊಂಡು ಪಾಪ ಇಷ್ಟು ವರ್ಷದವರೆಗೂ ಕಾಪಾಡ್ಕೊಂಡಿದ್ದೀರಿ. ಈಗ ಇದ್ರದ್ದು ಸಸ್ಯಾಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ಯಾರಾದ್ರೂ ಮಾಡೋ ಅಂತ ಅವ್ರು ಆಸಕ್ತಿ ಇದ್ರೆ ಬಂದು ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ರಿ. ಒಳ್ಳೇದು ಶಿವೇಗೌಡ್ರೆ, ಇದುವರೆಗೆ ಈ ಒಂದು ವಿಶೇಷವಾದಂತಹ ಹಲಸಿನ ತಳಿ ಏನು ಹಾಕೊಂಡಿದ್ದೀರೋ, ಇದ್ರ ವಿಶೇಷತೆಗಳು ಏನು ಅಂತ ಹೇಳಿ ತಿಳಿಸ್ಕೊಟ್ರಿ. ನಿಮ್ ಜೊತೆ ಮಾತಾಡಬೇಕು ಅಂತ ಅಂದ್ರೆ ಹೆಂಗೆ ಮಾತಾಡೋಂಥದ್ದು? ನಿಮ್ ಫೋನ್ ನಂಬರ್ ಹೇಳ್ತೀರಾ? ಫೋನ್ ನಂಬರ್ ಹೇಳ್ತೀನಿ ನೋಡಿ, ಕೊಟ್ಟಿದ್ದೀರಿ ಫೋನ್ ನಂಬರ್ ಅಲ್ಲಿ ಮಾತಾಡಬಹುದು. ಫೋನ್ ನಂಬರ್ ಹೇಳಿ ಒಂದ್ಸರಿ. 96 32 54 35. ಇನ್ನೊಂದ್ಸರಿ ಹೇಳಿ. 96 32 52 54 35. ಒಳ್ಳೇದು ಶಿವೇಗೌಡ್ರೆ, ವಿಶೇಷ ಹಲಸಿನ ತಳಿ ಬಗ್ಗೆ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ, ನಮ್ಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ವಿಶೇಷ ಹಲಸಿನ ತಳಿಯ ಬೆಳೆಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಹೋರಿ ಮಂಗಲಾಪುರದ ಕೃಷಿಕ ಶಿವೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಒಡಹುಟ್ಟಿದವರು ಚಿತ್ರದ ಗೀತೆಯನ್ನ. ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿರುವ ಈ ಗೀತೆಗೆ ಸಾಹಿತ್ಯವನ್ನ ಒದಗಿಸಿದ್ದಾರೆ ಚಿ ಉದಯಶಂಕರ್. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿ ಕೆಟ್ಟವರಿಲ್ಲವೋ ತಮ್ಮಯ್ಯ ನೀ ಕೇಳೋ, ನಂಬಿ ಕೆಟ್ಟವರಿಲ್ಲವೋ.